ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪಕ್ಷಿಯೋ ಸೇ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ ಮತಲಬ್ ಬೈಠ ಬೇಟಾ ತೂ ಜೋ ಯೇ ಅಂಧಾಧುಂ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ ಉಷ್ಣಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಹಾತಿ ಥಿ ಶುದ್ಧತಾ ಝಲಕ್ತಿ ಥಿ ಮಾಟಿ ಭೀ ತಂದುರುಸ್ತ್ ಔರ್ ಲೋಗ್. ಪಹಲಿ ವಾಲಿ ಬಾತ್ ಕಹಾ ಪರಂತು ಸಭೀ ಡಾಲೆ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಪರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ಹೈ. ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೇ ಹೈ. ठीक है भाई, मैं भी आज के जैविक खेती शुरू करूंगा. माटी से प्रेम की परंपरा है परंपरागत खेती. ರೈತ ಬಾಂಧವರಿಗೆಲ್ಲ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಯುವ ರೈತರಾದ ಸಿದ್ದಾಪುರದ ರೋಹಿದಾಸ್ ತಿಮ್ಮಪ್ಪ ಮಡಿವಾಳ್ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ಸಿದ್ದಾಪುರ ತಾಲೂಕಿನ ಹೊಸೂರು ಗ್ರಾಮದ ರೋಹಿದಾಸ್ ತಿಮ್ಮಪ್ಪ ಮಡಿವಾಳ್ ಅವರಿದ್ದಾರೆ. ಯುವ ರೈತ, ಹೇಗೆ ಕೃಷಿ ಮಾಡ್ತಾರೆ ಕೇಳೋಣ. ನಮಸ್ಕಾರ ರೋಹಿದಾಸ್. ನಮಸ್ಕಾರ ಸರ್, ನಾನು ರೋಹಿದಾಸ್ ಹೇಳಿ. ಎಷ್ಟು ಎಕರೆ ಏನೇನು ಬೆಳಿತೀರಿ ಸರ್? ನಮ್ದರಲ್ಲಿ 1.5 ಎಕರೆ ಇದೆ, ಅದರಲ್ಲಿ 1.5 ಎಕರೆ ತೋಟ ಇದೆ, ಮತ್ತೆ ಉಳಿದಿದ 1 ಎಕರೆಯಲ್ಲಿ ಗದ್ದೆ ಇದೆ. ಅಂದ್ರೆ ಗದ್ದೆ ಅಂದ್ರೆ ಭತ್ತ ಬೆಳಿತೀವಿ ಮಾತ್ರ, ಭತ್ತ ಮಾತ್ರ. ಅಂದ್ರೆ ಕಬ್ಬೆಲ್ಲ ಬೆಳೀತಾರೆ, ನಮಗೆ ಅನುಕೂಲ ಆದಂಗೆ ಅನುಕೂಲ ಆದ ಬೆಳೆ ಬೆಳೀತಾರೆ. ನಾವು ಭತ್ತ ಮಾತ್ರ ಬೆಳೀತಾ ಇದೀವಿ ಇವಾಗ ಸದ್ಯದಲ್ಲಿ. 1.5 ಎಕರೆ ತೋಟ ಇದೆ, 1.5 ಎಕರೆ ತೋಟದಲ್ಲಿ ಬಾಳೆ ಇದೆ, ಇದು ಅಡಿಕೆ ಇದೆ, ಸ್ವಲ್ಪ ತಿನ್ನ ಎಲೆ ಇದೆ, ಅದು ಇಳ್ಳೆದಳೆ ಅಂತಾರೆ. ಅದೇ ಕಾಳುಮೆಣಸು ಇವಾಗ ಜಸ್ಟ್ ಬೆಳೀತಾ ಇದೆ, ನಾವು ಹಾಕಿ ಒಂದು 5 ವರ್ಷ ಆಗಿದೆ ಅಡಿಕೆದು. ಅದು ಇವಾಗ 2 ವರ್ಷ ಆಯ್ತು ಪೈರು ಬರ್ತಾ ಇದ್ದು. ಅಂದ್ರೆ 2 ವರ್ಷದಿಂದ ಇಳುವರಿ ಜಾಸ್ತಿ ಆಗ್ತಾ ಇದೆ, ಇನ್ನು ಜಾಸ್ತಿ ಬರ್ತಾ ಇದೆ ಇವಾಗ. ಈ ವರ್ಷ ಮತ್ತು ಜಾಸ್ತಿ ಇದೆ ಅಡಿಕೆ ಇಳುವರಿ. ಅಂದ್ರೆ ಬಾಳೆ ಅಂದ್ರೆ ಅದು ವರ್ಷ ಪೂರ್ತಿ ಒಂದು ಕಾಯಿ ಬಂದ್ರೆ ಅದು ಕಟ್ ಮಾಡಿ ಮತ್ತೆ ಬೆಳಿತೈತೆ, ಅದು ಬರ್ತಾ ಇರ್ತದೆ, ಅದು ವರ್ಷ ಪೂರ್ತಿ ಬರ್ತಾ ಇರ್ತದೆ. ಮಳೆಗಾಲದಲ್ಲಿ ಕಡಿಮೆ ಇರುತ್ತೆ, ಬೇಸಿಗೆಯಲ್ಲ ಬರ್ತಾನೆ ಇರುತ್ತೆ. ನಮ್ಮ ವಾತಾವರಣದಲ್ಲಿ ನೀರಿನ ಅವಶ್ಯಕತೆ ಜಾಸ್ತಿ ಇದೆ. ಜಾಸ್ತಿ ಅಂದ್ರೆ ಬೋರ್ ಇದ್ರೆ ಮಾತ್ರ ನಮ್ಮಲ್ಲಿ ಬೆಳೆ ಬೆಳಿಬಹುದು, ಬೋರ್ ಅವಶ್ಯಕತೆ ಇರುತ್ತೆ. ನಮ್ಮಲ್ಲಿ ನಾವು ಕೊಡೋದು ಬಾವಿ ನೀರು. ಅಂದ್ರೆ ಬಾವಿ ನೀರು ಅಂದ್ರೆ ಅದಕ್ಕೆ ಬೇಕಾದಷ್ಟು ಪ್ರಮಾಣ ಕೊಡೋಕ್ಕಾಗಲ್ಲ, ಅಂದ್ರೆ ಜೀವ ಇರಬಹುದು ಅಷ್ಟು ನೀರು ಕೊಡಬಹುದು, ಬಿಟ್ರೆ ಅದಕ್ಕೆ ಬೇಕಾದಷ್ಟು ನೀರು ಕೊಡ್ಲಿಕ್ಕೆ ಆಗಲ್ಲ. ಬೆಳೆ ಬೆಳಿಬಹುದು ನಮ್ಮ ವಾತಾವರಣದಲ್ಲಿ, ಅಡಿಕೆ ಅಡ್ಡಿಲ್ಲ, ಪರವಾಗಿಲ್ಲ, ಬೆಳೀತಾ ಇದೀವಿ. ಅದು ಇನ್ನು ನೀರು ಜಾಸ್ತಿ ಇದ್ರೆ ಬೇರೆ ಬೇರೆ ಬೆಳೆ ಬೆಳಿಬಹುದು. ಮಿಕ್ಕ 1 ಎಕರೆಗೂ ತರಕಾರಿ ಆಗಲಿ, ಬೌಡೆ ಆಗಲಿ, ಪ್ರತಿಯೊಂದು ಕಾಳಾಗಲಿ ಎಲ್ಲ ಬೆಳಿಬಹುದು. ಅಂದ್ರೆ ನೀರಿನ ಅವಶ್ಯಕತೆ ಬಹಳ ಇರುತ್ತೆ, ಅದಕ್ಕೋಸ್ಕರ ನಾವು ಅಡಿಕೆಯನ್ನ ಚಾಯ್ಸ್ ಮಾಡ್ತೀವಿ. ಅಡಿಕೆಗೆ ಸ್ವಲ್ಪ ನೀರು ಇದ್ರೆ ಸಾಕೈತಿ, ದೊಡ್ಡಾದ್ಮೇಲೆ ನೀರು ಕೇಳಲ್ಲ, ಅದು ಚಿಕ್ಕವಿದ್ದ ಮಾತ್ರ ನೀರು ಕೇಳುತ್ತೆ. ಅದಕ್ಕೋಸ್ಕರ ಅಡಿಕೆ ಚಾಯ್ಸ್ ಮಾಡಿ ಅಡಿಕೆನ ಮಾತ್ರ ಬೆಳಿತೀವಿ. ಇವಾಗ ಸದ್ಯದ ಮಟ್ಟಿಗೆ ಅಡಿಕೆ, ಭತ್ತ, ಬಾಳೆ, ಕಾಳುಮೆಣಸು ಇದು ಮಾತ್ರ ಬೆಳೀತಾ ಇದೀವಿ. ಬೋರ್ ಹಾಕಿದ್ರೆ ನೀರು ಬಿದ್ದೇ ಬೀಳುತ್ತ? ಅಂದ್ರೆ ನಮ್ಮಲ್ಲಿ ಬೋರು ಸಕ್ಸಸ್ ಆಗೋದು ಬಹಳ ಕಡಿಮೆ. ಸಕ್ಸಸ್ ಆದ್ರೆ ಚೆನ್ನಾಗಿ ಬರುತ್ತೆ, ಸಕ್ಸಸ್ ಆಗಿಲ್ಲ ಅಂದ್ರೆ ಕನಿಷ್ಠ ಅಂದ್ರೆ ಮೂರು ಬೋರರು ಹೊಡಿಸಲೇಬೇಕು ನಮ್ಮ ಜಾಗದಲ್ಲಿ. ಬೋರು ಜಾಗದ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಬೋರಲ್ಲಿ ಕಲ್ಲು ಬಂದ್ರೆ ಮಾತ್ರ ಸಕ್ಸಸ್ ಆಗುತ್ತೆ. ನಮ್ದು ಕಲ್ಲು ಮೇಲೆ ಇರುತ್ತೆ, ಬೋರಿಗೆ ಕಲ್ಲು ಕೆಳ ಬರಬೇಕು. ನಮ್ ಜಾಗದಲ್ಲಿ ಬೋರಿಗೆ ಕಲ್ಲು ಮೇಲೆ ಬರುತ್ತೆ ಅಂದ್ರೆ ಅವಾಗ ಸಕ್ಸಸ್ ಆಗಲ್ಲ. ಅದು 2-3 ವರ್ಷ ಬರುತ್ತೆ ಬೋರ್ ನಮ್ಮಲ್ಲಿ. ಅದು ಕನಿಷ್ಠ ಅಂದ್ರೆ ಒಂದು 20 ವರ್ಷ ಬಂದ್ರೆ ಆ 20 ವರ್ಷಕ್ಕೆ ಬೆಳೆ ತೆಗೆದು ಅದಕ್ಕೆ ಟರ್ನ್ ಓವರ್ ಆಗತ್ತೆ. ಆ ಬೋರ್ ತೆಗೆದಿದ್ದು ನಾವು ಏನ್ ಖರ್ಚು ಮಾಡ್ತೀವೋ ಆ 20 ವರ್ಷದ ಅದು ನೀರು ಎತ್ಕೊಟ್ಟು ನಮ್ಗೆ ಟರ್ನ್ ಓವರ್ ಮಾಡುತ್ತೆ. ಅದಕ್ಕೋಸ್ಕರ ಬೋರ್ ನಮ್ಮಲ್ಲಿ ಸ್ವಲ್ಪ ಪಾಟ್ ಬರುತ್ತೆ. ಮಳೆ ಜಾಸ್ತಿ ಆಗುವ ಪ್ರದೇಶ ಇದು. ಹೌದು, ಹಾಗಾಗಿ ಮಳೆ ಬಂದಾಗ ನೀರು ಹಿಡಿದು ಒಂದ್ ಕಡೆ ಕೆರೆ ಹೊಂಡ ಅದು ಕೃಷಿ ಹೊಂಡ ಮಾಡ್ಕೊಳ್ಳೋದು ಹಂಗೇನಾದ್ರು? ಕೃಷಿ ಅಂದ್ರೆ ಕೃಷಿ ಹೊಂಡ ಇಲ್ಲ ನಮ್ಮಲ್ಲಿ. ಅಂದ್ರೆ ನೀರಿನ ಪ್ರಮಾಣ 6 ತಿಂಗಳ ಮಳೆ ಜಾಸ್ತಿ ಇರೋದ್ರಿಂದ ಕೃಷಿ ಹೊಂಡ ಅಷ್ಟೇನು ಅವಶ್ಯಕತೆ ಇರಲ್ಲ. 7 ತಿಂಗಳ ಹೋಯ್ದ್ರು ಹೋಯ್ತು ನಮ್ಮಲ್ಲಿ ಮಳೆ ಮಳೆ ಜಾಸ್ತಿ ಇರತ್ತೆ. ಅದಕ್ಕೋಸ್ಕರ ಕೃಷಿ ಹೊಂಡ ಅವಶ್ಯಕತೆ ಅಷ್ಟೇನು ಬರಲ್ಲ. ಕೃಷಿ ಹೊಂಡ ಇರದೆ ಇಲ್ಲ ಅಂತ ಇಲ್ಲ, ಕೃಷಿ ಹೊಂಡ ಮಾಡಿರ್ತು ಅದು ಪ್ರಯೋಜನಕ್ಕೆ ಬರಲ್ಲ. ಮತ್ತೆ ಉಳಿದಂತ 5 ತಿಂಗಳ ಚಳಿಗಾಲ ಬೇಸಿಗೆ ಕಾಲ ಆ ಟೈಮಲ್ಲಿ ನೀರಿನ ತೀವ್ರತೆ ಅಭಾವ ಜಾಸ್ತಿ ಇರುತ್ತೋ ಹೇಗೆ? ಹೌದು, ನೀರಿನ ಅಭಾವ ಜಾಸ್ತಿ ಇರುತ್ತೆ. ಇವಾಗೇನು 3-4 ತಿಂಗಳ ಇನ್ನು ಫೆಬ್ರವರಿ ಮಾರ್ಚ್ ಏಪ್ರಿಲ್ 3 ತಿಂಗಳ ಜಾಸ್ತಿ ಅಭಾವ ಇರುತ್ತೆ. ಅಂದ್ರೆ ಬೇಸಿಗೆ ಅಂದ್ರೆ ಫುಲ್ ಬೇಸಿಗೆನೇ ಇದು, ಫುಲ್ ಬೇಸಿಗೆ ಇರೋದ್ರಿಂದ ನೀರಿನ ಅಭಾವ ಜಾಸ್ತಿ ಇರತ್ತೆ. ಅವಾಗ ನೀರಿನ ಅದು ಇವಾಗ ಚಳಿ ಇದೆ, ಯಾವುದೇ ಗಿಡಕ್ಕಾಗಲು ಚಳಿಯಲ್ಲಿ ನೀರ್ ಎಷ್ಟು ಕೇಳತ್ತೆ ಅಷ್ಟು ಕೊಟ್ರೆ ಬೆಳವಣಿಗೆ ಚೆನ್ನಾಗಿರತ್ತೆ. ಮತ್ತೆ ನಿಮ್ ಕೊಡಕ್ ಸಾಧ್ಯತೆ ಆಗಿಲ್ಲ ಈಗ? ಅಂದ್ರೆ ಸಾಧ್ಯತೆ ಅಂದ್ರೆ ಅದು ಪೂರ್ಣ ಪ್ರಮಾಣದಲ್ಲಿ ಕೊಡ್ಲಿಕ್ಕಾಗಲ್ಲ. ಅಂದ್ರೆ ಇನ್ನು 3/4% ಕೊಡ್ಬೋದು. ಅಂದ್ರೆ ಬಾವಿ ನಾವು ತೆಗೆದು ಪಂಪ್ ಹಚ್ಚಿದೀವಿ ಅಂದ್ರೆ ಆ ನೀರು ಕೊನೆಯವರೆಗೂ ಇರ್ಬೇಕಲ್ಲ, ಇನ್ನು ಮಳೆ ಶುರುವಾಗೋವರೆಗೂ ಆ ನೀರಿನ ಮೆಜರ್ಮೆಂಟ್ ನೋಡ್ಕೊಂಡು ನಾವು ನೀರಿನ ಗಿಡಕ್ ನೀರ್ ಬಿಡಬೇಕು. ಆ ಮೆಜರ್ಮೆಂಟ್ ಅಲ್ಲಿ ಗಿಡಕ್ ನೀರ್ ಬಿಟ್ರೆ ಅವಾಗ ನಮ್ಗೂ ಅನುಕೂಲ ಆಗ್ತತಿ, ಆ ಗಿಡಕ್ಕೂ ಅನುಕೂಲ ಆಗ್ತತಿ. ಆ ತಯಾರಲ್ಲಿ ನೀರ್ ಬಿಡಬೇಕು. ಈ ತೋಡು ಬಾವಿಯೊಳಗೆ ನೀರು ಬೇಸಿಗೆ ಬಂತ ಬತ್ತದು ಹಂಗೇನಾಗುತ್ತೆ? ಹಾ, ಬತ್ತತೆ. ಅಂದ್ರೆ ಈಗೊಂದು 2 ವರ್ಷದ ಹಿಂದೆ ಪೂರ್ತಿ ನೀರೆಲ್ಲ ಎಲ್ಲಾ ಬಾವಿ ನೀರು ಖಾಲಿ ಆದ್ರೆ ನಮ್ಮಲ್ಲೂ ಖಾಲಿ ಆಗತ್ತೆ. ಅಂದ್ರೆ ಅದು ಸ್ವಲ್ಪ ಬರಗಾಲ ಆಗತ್ತಲ್ಲ, ನೀರಿನ ಬರಗಾಲ ಆದಾಗ ನೀರು ಕಡಿಮೆ ಆಗತ್ತೆ, ಕುಂಠಿತ ಆಗತ್ತೆ. ಅದಕ್ಕೋಸ್ಕರ ನಾವು ನೀರಿನ ಮೆಜರ್ಮೆಂಟ್ ನೋಡ್ಕೊಂಡು ಗಿಡಕ್ ನೀರು ಬಿಡಬೇಕು. ಮಳೆ ವಾತಾವರಣ ನೋಡಿ ನೀರು ಎಷ್ಟಿದೆ ನೋಡಿ ಗಿಡಕ್ ನೀರು ಬಿಡಬೇಕು. ಮಳೆ ವಾತಾವರಣ ಹತ್ರ ಬಂದಂಗೂ ನೀರು ಜಾಸ್ತಿ ಕೊಟ್ರೆ ಅಡ್ಡಿಲ್ಲಾಗ್ತದೆ. ಈಗ ನಾವು ನೀರನ್ನ ಅದಕ್ಕೆ ಎಷ್ಟು ಬಯಸುತ್ತೆ ಅಷ್ಟು ನೀರು ಕೊಡಬೇಕು ಅಂತೇಳಿ ಅಂತ ಇದ್ರಿ. ಅದಕ್ಕೆ ಈಗ ನೀರು ಬೇಕಾಗಿದೆ, ಬಹಳ ಕ್ರಿಟಿಕಲ್ ಪೊಸಿಷನ್ ಅಂತೀವಲ್ಲ, ಈಗ ಅದು ಬಾಯಾರ್ಕೊಂಡು ನಿಂತಿದೆ, ನೀರು ಕೊಡಲೇಬೇಕು. ನಿಮ್ಗೆ ಗೊತ್ತಾಗುತ್ತೆ ಅದು ಎಷ್ಟು ನೀರು ಕೊಟ್ಟಿವಿ ಎಷ್ಟು ಕೊಡಬೇಕಾಗಿತ್ತು ಅಂತ? ಹಾ, ಗೊತ್ತಾಗ್ತದೆ. ಒಂದೊಂದು ಅದು ತೆಂಗಿನ ಮರ ಆಗಲಿ, ಅಡಿಕೆ ಮರ ಆಗಲಿ, ಬಾಳೆ ಮರ ಆಗಲಿ, ಯಾವುದೇ ಒಂದು ಗಿಡ ಆದರೂ ನೀರಿನ ಅವಶ್ಯಕತೆ ಬಂದಾಗ ಗೊತ್ತಾಗ್ತದೆ. ನಮ್ಗೆ ಹಂಗೆ ಬಾಯಾರಿಕೆ ಆದಂಗೆ ನಮ್ಗೆ ನೀರು ಕುಡಿಬೇಕು ಅನಿಸುತ್ತೆ, ಅದಕ್ಕೂ ಹಾಗೆ ಬಾಯಾರಿಕೆ ನೀರಿನ ಅವಶ್ಯಕತೆ ಇದ್ದಾಗ ಎಲೆಗಳು ಒಣಗ್ತದೆ. ಅದು ಗಿಡ ನೋಡಿದ್ರೆ ನಾವು ರೈತರಾಗಿ ಒಂದು ಗಿಡದ ಬಗ್ಗೆ ಒಂದು ಅರ್ಕೊಂಡಿರ್ತೀವಿ, ಈ ಗಿಡಕ್ಕೆ ಇಂತಿಷ್ಟೇ ನೀರು ಕೊಡಬೇಕು, ಇಷ್ಟೇ ಬೇಕು ಪ್ರಮಾಣದಲ್ಲಿ ನೀರು ಬೇಕಾಗ್ತದೆ, ಈ ಚಳಿ ಇದ್ರೆ ಇಷ್ಟು ನೀರು ಬೇಕು, ಚಳಿ ಹೋದ್ಮೇಲೆ ಇಷ್ಟೇ ನೀರು, ಅಂದ್ರೆ ಚಳಿ ಇದ್ದಾಗ ಜಾಸ್ತಿ ನೀರು ಬೇಕಾಗುತ್ತೆ, ಚಳಿ ಹೋದ್ಮೇಲೆ ಸ್ವಲ್ಪ ನೀರು ಕಡಿಮೆ ಬೇಕಾಗ್ತದೆ, ಆ ಪ್ರಮಾಣದಲ್ಲಿ ನೀರು ಕೊಡಬೇಕಾಗ್ತದೆ ನೀರಿನ ವಿಷಯದಲ್ಲಿ. ಮಣ್ಣನ್ನ ಕೆಬರಿ ನೋಡ್ತಿರೋ ಅಥವಾ ಗಿಡ ನೋಡಿ ಹೇಳ್ತಾ? ಕೆಲವೊಂದು ಗಿಡಕ್ಕೆ ಮಣ್ಣು ಕೆದಿರ್ತೀವಿ, ಅಂದ್ರೆ ಮಣ್ಣಿನ ಇದ್ರ ಮೇಲೆ ಇರುತ್ತೆ. ಇಲ್ಲಿ ನಮ್ಮಲ್ಲಿ ಗೊಚ್ಚು ಮಣ್ಣು ಹೇಳುತ್ತೆ, ಅದರಲ್ಲಿ ನೀರಿನ ಅಂಶ ಇಳಿದು ಹೋಗ್ಬಿಡುತ್ತೆ, ಮಿದು ಮಣ್ಣು ಅಂತ ಹೇಳ್ತೀವಿ, ಅದರಲ್ಲಿ ನೀರಿನ ಅಂಶ ಹಿಡ್ಕೊಂಡಿರುತ್ತೆ. ಆ ಮಿದು ಮಣ್ಣಲ್ಲಿ ನೀರು ಜಾಸ್ತಿ ಬೇಕಾಗ್ತದೆ, ಗೊಚ್ಚಲ್ಲಿ ನೀರು ಜಾಸ್ತಿ ಅಂಶ ಬೇಡಾಗ್ತದೆ. ಅವಾಗ ನಾವು ನೀರು ಕೊಡ್ತೀವಿ, ನೀರು ಕೊಟ್ಟು ಆವಿಯಾಗಿ ಹೋಗಲ್ದಂಗೆ ಒಂದ್ ಸ್ವಲ್ಪ ಅದ್ರ ಮೇಲೆ ಮುಚ್ಚಿಗೆ ಅವನ ಹಾಕಿದ್ರೆ ಬಿಸಿಲಿಗೆ ನೀರು ಆವಿಯಾಗಿ ಹೋಗಲ್ಲ, ತಂಪು ಅಲ್ಲೇ ಉಳ್ಕೊಳ್ಳುತ್ತೆ, ಅನುಕೂಲ ಆಗುತ್ತೆ. ಹಾ, ಆ ತರ ಎಲ್ಲ ಮಾಡ್ತೀವಿ ನಾವು. ಹಸುಗಳಿಗೆ ಏನು ಮೇವು ಹಾಕ್ತಿವಿ, ಆ ಮೇವು ಉಳಿದು ಬಿಟ್ಟಿದ್ದು ಹಸು ಕಾಲಿಗೆ ಹಾಕ್ತಿವಲ್ಲ ಅದನ್ನ, ಯಾಕಂದ್ರೆ ಹಸು ಕಾಲು ಗಂಜಲ ಅಂತೀವಲ್ಲ, ಗೋಮೂತ್ರ ಸಗಣಿ ಎಲ್ಲ ಮಿಕ್ಸ್ ಆಗಿರತ್ತೆ, ಅದು ಬುಡಕ್ ಹಾಕೋದ್ರಿಂದ ಅದಕ್ಕೂ ಸ್ವಲ್ಪ ಗೊಬ್ಬರ ಕೊಟ್ಟಂಗೆ ಆಗ್ತದೆ. ನಾವು ಗೊಬ್ಬರ ಆಲ್ರೆಡಿ ಕೊಟ್ಟಿರ್ತೀವಿ, ಅದಕ್ಕೆ ಏನ್ ಬೇಕು ಸಾವಯವ ಗೊಬ್ಬರ ಕೊಟ್ಟಿರ್ತೀವಿ. ಆದ್ರೂ ಇದು ಮೇಲಿಂದ ಹಾಕೋದ್ರಿಂದ, ಡೈಲಿ ನೀರು ಹಾಕೋದ್ರಿಂದ ಸ್ವಲ್ಪ ಸ್ವಲ್ಪ ಸ್ವಲ್ಪ ಅದ್ರದ್ದು ಗೊಬ್ಬರದ ಅಂಶ ಇಳಿತಾ ಹೋಗುತ್ತೆ. ಅದೇನು ಗಂಜಲ ಇರ್ಬೋದು, ಅದು ಸಗಣಿ ಅಂಶ ಏನು ಮಿಕ್ಸ್ ಆಗಿರುತ್ತೆ, ಹಸು ಕಾಲಲ್ಲಿ ಅತ್ಲಗೆತ್ಲ ಆಗಿ ಮಿಕ್ಸ್ ಆಗಿರುತ್ತೆ, ಅದು ಡೈಲಿ ಡೈಲಿ ಸ್ವಲ್ಪ ಹೋಗಿರುತ್ತೆ, ಅದು ಬೇರಿಗೆ ಅನುಕೂಲ ಆಗತ್ತೆ ಡೈಲಿ ಆಹಾರ ತಿನ್ನಲಿಕ್ಕೆ. ನಾವ್ ಹಿಂಗ್ ಡೈಲಿ ಊಟ ಮಾಡ್ತೀವಿ, ಅದಕ್ಕೆ ಆತರ ಅವಕಾಶ ಆಗ್ತದೆ. ಅಂದ್ರೆ ನಿರಂತರವಾಗಿ ಪೌಷ್ಟಿಕಾಂಶ ಲಭ್ಯ ಆಗ್ತದೆ. ಹೌದು. ಆದ್ರೆ ನಿಮ್ಮ ಗರಿ ಬೀಳ್ತಾವ, ತೆಂಗಿನ ಗರಿ, ಅಡಿಕೆ ಗರಿ ಅಥವಾ ಬೇರೆ ಕಸ ಕಡ್ಡಿ ಅವೆಲ್ಲಾನು ಬೀಳ್ತಾ ಇರುತ್ತೆ, ಅವನ್ನ ಅಲ್ಲೇ ಕೊಚ್ಚಿ ಅಲ್ಲೇ ಹಾಕೋದ್ರಿಂದ ಅನುಕೂಲ ಆಗುತ್ತೆ ಅಂತ. ಹಾ, ಅನುಕೂಲ ಆಗುತ್ತೆ. ಅಂದ್ರೆ ಸಾಕಾಗುವಷ್ಟು ಪ್ರಮಾಣದಲ್ಲಿ ಗರಿ ಬೀಳಲ್ಲ, ಅದು ಎಲೆನೂ ಬೀಳಲ್ಲ. ಅದಕ್ಕೋಸ್ಕರ ಹೊರಗಡೆನೂ ಸೇವ್ ಮಾಡಿ ತಂದು ಆ ಗಿಡಕ್ಕೆ ಹಾಕಬೇಕು. ಕೆಲವೊಂದ್ಸಲ ಸ್ವಲ್ಪ ಕಾಡಲ್ಲಿ ಹೋಗಿ ಅಂದ್ರೆ ಬೆಟ್ಟದಲ್ಲಿ ಹೋಗಿ ಅದ್ರ ಎಲೆಯಲ್ಲೇ ಉದುರಿ ತಂದು ಅದು ಹಾಕೊಂಡ್ರೆ ಸ್ವಲ್ಪ ದಪ್ಪ ಪ್ರಮಾಣದಲ್ಲಿ ಹಾಕ್ಬೇಕು. ಅಂದ್ರೆ ಹಾಕಿದೀವಿ ಅಂತ ಸ್ವಲ್ಪ ಹಾಕಿದ್ರೆ ಸಾಲಲ್ಲ, ಈ ಬಿಸಿಲಿಗೆ ಸ್ವಲ್ಪ ಹಾಕಿದ್ರೆ ಸಾಲಲ್ಲ, ಒಂದು 4 ಇಂಚೋ 3 ಇಂಚೋ ಅಷ್ಟು ದಪ್ಪ ಬರಬೇಕು. ಆ ಪ್ರಮಾಣದಲ್ಲಿ ಬಂದ್ರೆ ಆ ಬಿಸಿಲಿಗೆ ಅದು ಅವಾಯ್ಡ್ ಆಗಿ ಆ ಭೂಮಿಲಿರುವ ತಾಪ ಹಾಗೆ ಉಳಿತೈತೆ. ಆ ತಾಪ ಉಳಿದ ನಾವು ಒಂದ್ ಕೊಡ ನೀರ್ ಹಾಕ್ತಾರೆ, ಒಂದ್ ಕೊಡ ನೀರು ಸೇವಿಂಗ್ ಆಗಿರತ್ತೆ, ಆ ಗಿಡ ಅವಾಗ ಚೆನ್ನಾಗಿ ಬರುತ್ತೆ. ಅಂದ್ರೆ ಎತ್ತರ ನೋಡಿಕೊಂಡು ಮತ್ತೆ ನೀರು ಎಲ್ಲಿ ಕೊಡಬೇಕು ಅದನ್ನು ಕೂಡ ನೋಡಿ ಗಮನಿಸ್ಬೇಕು. ನಾವು ಯಾವ ಬೇರೆ ಕೊಡಬೇಕು ಅನ್ನೋದು ಕೂಡ ಮುಖ್ಯ. ನಾವು ಹೋಗಿ ಬೊಡ್ಡೆಗೆ ಹಾಕಿದ್ವಿ ಅಂತೇಳಂದ್ರೆ ಬೇರೆ ಅಲ್ಲಿ ಇರಲ್ಲ, ಚಾಚ್ಕೊಂಡು ಮುಂದೆ ಬಂದಿರ್ತಾವು, ಅದ್ರ ಬಾಯಿ ದೂರ ಇರುತ್ತೆ. ನೀವು ಹೋಗಿ ಬೊಡ್ಡೆಗೆ ನೀರು ಕೊಡ್ತೀರಿ, ಅದು ಕೂಡ ಒಂದು ತಪ್ಪು ಕಲ್ಪನೆ ಇದೆ ರೈತರಲ್ಲಿ. ಈ ನಮ್ಮ ತೆಂಗಿನ ಗರಿ ಇರುತ್ತಲ್ಲ, ತೆಂಗಿನ ಗರಿ ಕೊನೆಯ ಹನಿ ಬೀಳ್ತಾ ಇರುತ್ತೆ ಗರಿಯಿಂದ, ಹಿಂಗ ಬಾಗಿದ ಗರಿಯಿಂದ ನೀರು ಎಲ್ಲಿ ಬೀಳುತ್ತೋ ಬೇರೆ ಅಲ್ಲಿ ತನಕ ಹೋಗಿರುತ್ತೆ. ಇದು ನೀರು ಅಲ್ಲಿ ಕೊಡಬೇಕು ಅಂತ ಹೇಳ್ತಾರೆ. ನಾವೇನ್ ಮಾಡ್ತೀವಿ, ಅದ್ರ ಸುತ್ತಮುತ್ತ ಬೊಡ್ಡೆಗೆ ನೀರು ಕೊಟ್ಟು ಖುಷಿ ಪಡ್ತೀವಿ. ಆದ್ರೆ ನೀರು ಒಂದ್ ಸ್ವಲ್ಪ ದೂರ ಕೊಟ್ಟಷ್ಟು ಒಳ್ಳೇದು. ಅದೇ ಆ ತರ ಮಾಡ್ಲಿಕ್ಕೆ ನಾವು ಮೊದ್ಲೇ ಹೇಳಿದೆ, ನೀರಿನ ಪ್ರಮಾಣ ಜಾಸ್ತಿ ಇದ್ರೆ ಅದು ನೀರು ಎಲ್ಲಿವರೆಗೆ ಕೇಳುತ್ತೆ ಅಲ್ಲಿವರೆಗೆ ಕೊಡಬಹುದು. ಇವಾಗ ನೀರಿನ ಅಭಾವ ಕಡಿಮೆ ಇರೋದ್ರಿಂದ ನಾವು ಇಂತಿಷ್ಟು ಮೀಟ್ರು, ಒಂದು 3 ಮೀಟ್ರು 4 ಮೀಟ್ರು ಈ ತರ ಸುತ್ತಳತೆ ಮಾಡಿ ಇವಾಗ ಒಂದು 3 ಮೀಟ್ರಿ ಹಾಕಿದ್ರೆ ನಾಳೆ ಒಂದ್ ಸ್ವಲ್ಪ ಒಂದ್ 4 ಮೀಟ್ರಿ ಸ್ವಲ್ಪ ಜಾಸ್ತಿ ಹಾಕೋದು. ಈ ತರ ಒಂದೇ ದಿವಸ ಎಲ್ಲದಕ್ಕೂ ಅಷ್ಟು ಬುಡುಕು ಹಾಕಲ್ಲ, ಅರ್ಧ ಭಾಗ ಇವತ್ತು ಹಾಕಿದ್ರೆ ನಾಳೆ ಇನ್ನೊಂದು ಅರ್ಧ ಭಾಗ ಈ ತರ ನೀರ್ ಕೊಡ್ಬೋದು. ಈ ತರ ಮಾಡೋದ್ರಿಂದ ಅದಕ್ಕೂ ಸ್ವಲ್ಪ ಅನುಕೂಲ ಆಗುತ್ತೆ. ನೀರಿನ ಅಭಾವನ ನೋಡ್ಕೋಬೇಕು, ಎಲ್ಲ ಇದನ್ನ ನೋಡ್ಕೋಬೇಕಲ್ಲ, ಅದು ನೋಡ್ಕೋಬೇಕು. ನಮ್ದು ಟೈಮಿಂಗ್ಸ್ ನೋಡ್ಕೋಬೇಕು. ನಾವು ಎಲ್ಲಾ ಟೈಮು ಅದನ್ನೇ ಮಾಡ್ಕೋತ ಹೋದ್ರೆ, ಇವು ಒಂದು ತೆಂಗಿನ ಮರ, ತೆಂಗಿನ ಮರಕ್ಕೆ ನಮ್ಗೆ ಇಡೀ ದಿವಸ ಮೀಸಲಿಟ್ಟರೆ ಬೇರೆ ಅಡಿಕೆ ಗಿಡ ಇರ್ತವೆ, ಇನ್ನೊಂದು ಬಾಳೆ ಗಿಡ ಇರ್ತವೆ, ಅದಕ್ಕೂ ಕೆಲಸ ಮಾಡ್ತಾ ಇರ್ಬೇಕು. ಅದಕ್ಕೋಸ್ಕರ ಎಲ್ಲಾ ಗಿಡನು ಸಮ ನೋಡ್ಕೋಬೇಕಾದ್ರೆ ಎಲ್ಲದಕ್ಕೂ ಟೈಮ್ಸ್ ಅಡ್ಜಸ್ಟ್ ಮಾಡ್ಬೇಕು. ಯಾಕೆಂದ್ರೆ ನಮ್ಮ ಜೀವನ ಉಪಯೋಗಕ್ಕೆ ಭತ್ತ ಹಾಕ್ಬೇಕು. ಅಂದ್ರೆ ಹಸು ಇರ್ತವೆ, ಹಸುದು ಸಾವಯವ ಗೊಬ್ಬರ ಆಗ್ಲಿ, ಮೇವು ಇರುತ್ತೆ, ಮೇವು ಬೇಕಲ್ಲ. ನಾವೇನ ಭತ್ತ ಪೇಟೆಯಿಂದ ತಗೊಬರ್ತೀವಿ, ಭತ್ತ ಆಗ್ಲಿ ಅಕ್ಕಿ ಆಗ್ಲಿ ಪೇಟೆಯಿಂದ ತರೋದ್ರಿಂದ ಇದಕ್ಕೆ ಹಸುಗಳಿಗೆ ಬೇಕಲ್ಲ ಮೇವು ಆಗ್ಲಿ. ಪ್ರತಿಯೊಂದು ಕೊಂಡುಕೊಂಡು ಹಾಕ ಹೋದ್ರೆ ಅದು ಟರ್ನ್ ಓವರ್ ಮಾಡೋದು ಬಹಳ ಕಷ್ಟದಾಯಕ. ಅದಕ್ಕೋಸ್ಕರ ನಾವೇ ಬೆಳೆದಿದ್ರೆ ನಮಗೂ ಊಟಕ್ಕೆ ಅಕ್ಕಿ ಆಗ್ತದೆ, ಮೇವಿಗೂ ದನಕರಿಗೂ ಮೇವು ಆಗ್ತದೆ, ಮತ್ತೆ ಎಲ್ಲ ದನಕರುಗಳು ಸಗಣಿ ಕೊಡ್ತಾರೆ, ಗೊಬ್ಬರ ಆಗ್ತದೆ. ಅದೇ ಗೊಬ್ಬರನ ಮತ್ತೆ ನಾವು ಗೊಬ್ಬರ ಇನ್ನು ಜಾಸ್ತಿ ಪ್ರಮಾಣದಲ್ಲಿ ಅಂದ್ರೆ ಬೆಟ್ಟದಿಂದ ಸೊಪ್ಪು ತರೋದಾಗ್ಲಿ ದರ್ಕ ತರೋದಾಗ್ಲಿ ಸೊಪ್ಪು ಸೇರಿ ಎಲ್ಲ ತಂದು ಅದನ್ನ ಜಾಸ್ತಿ ಪ್ರಮಾಣದಲ್ಲಿ ಗೊಬ್ಬರ ಮಾಡಿ ಗದ್ದೆ ಹಾಕೋದ್ರಿಂದ ಅದು ಇಳುವರಿ ಜಾಸ್ತಿ ಬರುತ್ತೆ. ಸಾವಯವ ಗೊಬ್ಬರ ಹಾಕ್ತಾರೆ ಸ್ವಲ್ಪ ಇಳುವರಿ ಜಾಸ್ತಿ ಬರುತ್ತೆ, ಕೊನೆಯವರು ಇರುತ್ತೆ. ಇವಾಗೆಲ್ಲ ಏನು ಗೋರ್ಮೆಂಟ್ ಇಂದ ಕೊಡ್ತಾರಲ್ಲ ಯೂರಿಯಾ ರಾಸಾಯನಿಕ ಗೊಬ್ಬರ ಹಾಕ್ತಾರೆ, ಆ ವರ್ಷ ಏನು 2 ತಿಂಗಳ 3 ತಿಂಗಳ ಬೆಳೆ ಅಷ್ಟೇ ಅದು. ಆಮೇಲೆ ಅದು ಭೂಮಿಯಲ್ಲಿರುವ ತೇವಾಂಶನೇ ಎಲ್ಲ ಎಳ್ಕೊ ಬರುತ್ತೆ. ಹಾಕ್ತಿವಿ ಹಾಕೋದಿಲ್ಲ ಎಂದಲ್ಲ, ಬೆಳೆ ಏನನ್ನು ಒಂದು ಕಟಾವಿಗೆ ಬರ ಒಂದು 15 ದಿವಸನ ಒಂದು ತಿಂಗಳನ್ನ ಅಂದ್ರೆ ಎಲ್ಲದಕ್ಕೂ ಒಂದೊಂದು ಬೆಳೆಗೆ ಒಂದೊಂದು ಔಷಧ ಕೊಡಬೇಕು. ಆ ಪ್ರಮಾಣದಲ್ಲಿ ಕೊಡ್ತೀವಿ, ಅಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ಸಾವಯವ ಗೊಬ್ಬರನ ಯೂಸ್ ಮಾಡ್ತೀವಿ. ಇಲಾಖೆಯಿಂದ ಸಿಗುವ ಸೌಲಭ್ಯವನ್ನೆಲ್ಲ ಪಡ್ಕೊಳ್ತೀರಿ? ಇಲಾಖೆಯಿಂದ ಏನು ಸೌಲಭ್ಯ ಪಡ್ಕೋತೀವಿ. ಏನ್ ತಗೊಂಡಿದ್ದೀರಿ, ಯಾವ ಇಲಾಖೆಯಿಂದ ಏನ್ ತಗೊಂಡಿದ್ದೀರಿ? ಕೃಷಿ ಇಲಾಖೆಯಿಂದ TSS, ಅದರಿಂದ ಕೆಲವೊಂದು ಪೈಪ್ಗಳಾಗಲಿ ಇರ್ಬೋದು, ಬೇಕಾಗಿದ್ದ ಗೊಬ್ಬರ ಆಗಿರ್ಬೋದು, ಜಮೀನಿಗೆ ಏನೇನು ಬೇಕೋ ಅದನ್ನ TSS ಮೂಲಕ ತಗೊಂಡಿರ್ತೀವಿ. ಅಂದ್ರೆ ಸಬ್ಸಿಡಿ ಗೌರ್ಮೆಂಟ್ ಕೊಡುತ್ತೆ? ಹಾ, ಸಬ್ಸಿಡಿ ಅಂದ್ರೆ ನಾವು ಆಧಾರ್ ಕಾರ್ಡ್ ಏನಾದ್ರು ಪ್ರೂಫ್ ಇದ್ರೆ, ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಪ್ರೂಫ್ ಇದೆ, ಇವಾಗೆಲ್ಲ ಆಧಾರ್ ಕಾರ್ಡ್ ಕೇಳ್ತದೆ, ಪ್ರೂಫ್ ಇದ್ರೆ ಸಬ್ಸಿಡಿ ಸಿಗತ್ತೆ ನಮ್ಗೆ. ಏನೇ ತಗೊಂಡ್ರು ಸಬ್ಸಿಡಿ ಸಿಗತ್ತೆ. ಹೌದು, ಪ್ರತಿಯೊಂದು ಐಟಮ್ಗೂ ಸಬ್ಸಿಡಿ ಸಿಗತ್ತೆ ಕೃಷಿ ಇದಕ್ಕೆ ತಗೊಂಡ್ರೆ. ಅದಕ್ಕೆ ಮತ್ತೆ ದಾಖಲೆ ಕೊಡ್ಬೇಕು, ಇಂತಿಷ್ಟು ಎಕರೆ ಇದೆ, ಇದಕ್ಕೆ ಇದು ಬೇಕು. ಅಂದ್ರೆ ಗದ್ದಿಗಾದ್ರೆ ಒಂದು ಅವ್ರದ್ದು ಒಂದು ಪ್ರಮಾಣ ಇರುತ್ತೆ, ಬೆಟ್ಟಕ್ಕಾದ್ರೆ ಒಂದು ಪ್ರಮಾಣ ಇರುತ್ತೆ, ಇಷ್ಟು ಎಕರೆಗೆ ಇಷ್ಟು ಪ್ರಮಾಣದಲ್ಲಿ ಕೊಡ್ತಾರೆ ಅವರು. ಆ ಪ್ರಮಾಣದಲ್ಲಿ ಕೃಷಿ ಇಲಾಖೆ ತಗೋಬರ್ತೀವಿ TSS. ಹೇಗಿದೆ ಈಗ ರೈತರ ಬದುಕು ಒಟ್ಟಾರೆ ಎಲ್ಲ ನೀವು ನೋಡ್ಕೊಂಡಾಗ? ರೈತರು ಬದುಕಂದ್ರೆ ಸರ್ ಮಳೆ ಆಧರಿಸಿ ಇರುತ್ತೆ. ಜಾಸ್ತಿ ಬಿದ್ರೂ ಅನನುಕೂಲ, ಕಡಿಮೆ ಬಿದ್ರೂ ಅನನುಕೂಲ, ಮಳೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಜಾಸ್ತಿ ಬಿದ್ರೆ ಬೆಳೆ ಎಲ್ಲ ನಾಶ ಆಗುತ್ತೆ. ಈ ಸಲ ಸ್ವಲ್ಪ ಕಟಾವಿಗೆಲ್ಲ ಮಳೆ ಸ್ವಲ್ಪ ತೊಂದರೆ ಕೊಡ್ತು. ಅಂದ್ರೆ ಕಟಾವು ಟೈಮಲ್ಲಿ ಮಳೆ ಬಂದ್ರೆ ಭತ್ತ ಬೆಳೆ ಬಂದಿರತ್ತೆ, ಭತ್ತ ಬೆಳೆ ಬಂದಾಗ ಅದು ಕಟ್ಟಾಗ್ಬಿಡತ್ತೆ, ಒಣಗಿರತ್ತಲ್ಲ ಮಳೆ ಬಿಚ್ಚನ, ಮೇಲಿಂದ ಮಳೆ ಬಿಚ್ಚನ ಕಟ್ಟಾಗ್ಬಿಡತ್ತೆ, ಕಟ್ಟಾಚನ ನೆಲಕ್ಕೆ ಹೋಗ್ಬಿಡತ್ತೆ, ನಮ್ಗೆ ಸಿಗಲ್ಲ ಅದು. ಆ ತರ ಚಾನ್ಸ್ ಇರುತ್ತೆ. ಫಸ್ಟಿಗೆ ಹೋಗಿ ಜಾಸ್ತಿ ಮಳೆ ಬಂದ್ರೆ ಇದು ಭತ್ತ ಏನು ಮೊಳಕೆ ಮಾಡಿ ಜಮೀನಿಗೆ ಬೀರ ಇರ್ತವೆ, ಆ ಟೈಮಲ್ಲಿ ಮಳೆ ಬಂದ್ರೆ ಎಲ್ಲ ತೋದು ಹೊಳೆ ಹೋಗುತ್ತೆ, ಬಿಟ್ರೆ ಭೂಮಿಲಿ ಇರಲ್ಲ. ನಾವು ಏನು ನಿಜಿಟ್ ಮಾಡಿ ಒಂದು ಜಾಗ ಮಾಡಿ ಬೆಳೆ ಹಾಕಿರ್ತೀವಿ, ಆ ಜಾಗದಲ್ಲಿ ಇರಲ್ಲ ಮಳೆ ಬಿದ್ದಾಗ, ಮೇಲಿಂದ ಬಿಳ ರಭಸಕ್ಕೆ ತೋಡು ಹೋಗಿ ಬೆಳೆಯುತ್ತೆ. ಆ ತರ ಚಾನ್ಸ್ ಇರುತ್ತೆ. ಮಳೆನೂ ಪ್ರಮಾಣ ಕಡಿಮೆ ಇದ್ದು ನಮ್ ಬೆಳೆ ಅನುಕೂಲ ಆಗದಂಗೆ ಇದ್ರೆ ಬೆಳೆ ಚೆನ್ನಾಗಿರುತ್ತೆ, ಎಲ್ಲಾ ಬೆಳೆನೂ ಚೆನ್ನಾಗಿರುತ್ತೆ. ಅವಾಗ ಮಳೆ ನಾವು ಅನ್ಕೊಂಡಂಗೆ ಬಂತಂದ್ರೆ ಚೆನ್ನಾಗಿರುತ್ತೆ. ಒಂದೊಂದ್ಸಲ ಜಾಸ್ತಿ ಮಳೆ ಬಂದನು ತೊಂದರೆ ಕೊಟ್ಟಿದೆ, ಕಡಿಮೆ ಮಳೆ ಆಗಿನೂ ತೊಂದರೆ ಕೊಟ್ಟಿದೆ. ಈ ಮೂರ್ ನಾಲ್ಕು ವರ್ಷದಿಂದ ಜಾಸ್ತಿ ಮಳೆ ಆಗಿ ತೊಂದರೆ ಆಗ್ತಾ ಇದೆ. ಹೌದೌದು, ಮೂರ್ ನಾಲ್ಕು ವರ್ಷದಿಂದ ಜಾಸ್ತಿ ಆಗಿದೆ. ಈ ಸಲ ಮಾತ್ರ ಇವಾಗ ಕಟಿಂಗ್ ಟೈಮಲ್ಲಿ ಜಾಸ್ತಿ ಇದಾಗಿದೆ. ಫಸ್ಟಿಗೆ ಮಳೆ ಬಂದಿಲ್ಲ, ನಾವೇನು ಬಿತ್ತನೆ ಮಾಡ್ತೀವಿ. ಅಲ್ಲಿ ಮಣ್ಣನ್ನು ಹಿಡಿದಿಟ್ಟುಕೊಳ್ಳಲು ಸಸ್ಯಗಳು ಇಲ್ಲದಿದ್ದಾಗ ಮಣ್ಣಿನ ಮೇಲ್ಪದರವನ್ನು ಕೊಚ್ಚಿಕೊಂಡು ಹೋಗುತ್ತದೆ. ತೊರೆ ಸವೆತ, ಇದು ಹಾಳೆ ಸವೆತದ ಮುಂದಿನ ಭಾಗ. ಹರಿಯುವ ನೀರು 30 ಸೆಂಟಿಮೀಟರ್ ಆಳದ ವಾಹಿನಿಗಳನ್ನುಂಟು ಮಾಡಿದರೆ ಅದನ್ನು ತೊರೆ ಸವೆತ ಎನ್ನುತ್ತಾರೆ. ಇವುಗಳ ಕಡೆ ಗಮನ ಕೊಡದಿದ್ದರೆ ಆಳವಾದ ಗಲ್ಲಿಗಳು ಮೂಡುತ್ತವೆ. ಗಲ್ಲಿ ಸವೆತ ಇದು ಹರಿಯುವ ನೀರು ಆಳವಾದ ವಾಹಿನಿಗಳನ್ನು ಮಾಡಿ ಮಣ್ಣನ್ನು ಕೊಚ್ಚಿಕೊಂಡು ಹೋಗುತ್ತದೆ. ಪ್ರತಿ ಬಾರಿ ಮಳೆ ಬಂದಾಗ ಗಲ್ಲಿಗಳು ಅಥವಾ ವಾಹಿನಿಗಳು ಇನ್ನೂ ಆಳವಾಗಿ ಮತ್ತಷ್ಟು ಮಣ್ಣು ತೊರೆಗಳಾಗಿ ಕೊಚ್ಚಿಕೊಂಡು ಹೋಗುತ್ತದೆ. ಗಾಳಿ ಸವೆತ, ಸಸ್ಯಗಳಿಲ್ಲದೆ ಬರಿದಾದ ಮಣ್ಣು ಹೆಚ್ಚಿದ ವೇಗದ ಗಾಳಿಗೆ ತುತ್ತಾದಾಗ ಮಣ್ಣಿನ ಸವೆತ ಉಂಟಾಗುತ್ತದೆ. ಒಂದು ವೇಗದ ಗಾಳಿಯು 0.1-0.5 mm ಗಾತ್ರದ ಮಣ್ಣಿನ ಕಣಗಳನ್ನು ಪುಟಿಯುವ ಅಥವಾ ಜಿಗಿಯುವ ರೀತಿಯಲ್ಲಿ ಮಣ್ಣಿನ ಕಣಗಳನ್ನು ಉರುಳುವ ರೀತಿಯಲ್ಲಿ ಸಾಗಿಸುತ್ತವೆ. ಈ ಪ್ರಕ್ರಿಯೆಯಿಂದ ಮಣ್ಣಿನ ಸಾವಯವ ವಸ್ತು ಪೋಲಾಗಿ ದೊಡ್ಡ ಗಾತ್ರದ ಕಡಿಮೆ ಫಲವತ್ತತೆ ಹೊಂದಿದ ಮಣ್ಣಿನ ಕಣಗಳು ಭೂಮಿಯ ಮೇಲ್ಪದರದಲ್ಲಿ ಉಳಿದು ಬಿಡುತ್ತವೆ. ಅಲ್ಪಾವಧಿಯಲ್ಲಿ ಮಣ್ಣಿನ ಉತ್ಪಾದನಾ ಸಾಮರ್ಥ್ಯ ಕಡಿಮೆಯಾಗುತ್ತದೆ ಹಾಗೂ ದೀರ್ಘಾವಧಿಯಲ್ಲಿ ಮಣ್ಣಿನ ಗುಣಲಕ್ಷಣಗಳ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡುತ್ತದೆ. ಮಣ್ಣಿನ ಸವೆತದ ಪರಿಣಾಮಗಳು: ಮಣ್ಣಿನ ಫಲವತ್ತಾದ ಮೇಲ್ಪದರದ ನಷ್ಟ. ಪ್ರಕೃತಿಯಲ್ಲಿ 1 inch ಫಲವತ್ತಾದ ಮಣ್ಣಿನ ಮೇಲ್ಪದರ ರಚನೆಯಾಗಲು 1000 ವರ್ಷಗಳು ಬೇಕಾಗುತ್ತದೆ. ಪ್ರಕೃತಿ ತೆಗೆದುಕೊಂಡ 1000 ವರ್ಷದ ಪ್ರಯತ್ನವನ್ನು ಕೆಲವೇ ದಿನಗಳಲ್ಲಿ ಸವೆತ ಹಾಳು ಮಾಡುತ್ತದೆ. ಅತ್ಯಂತ ಫಲವತ್ತಾದ ಪೋಷಕಾಂಶಗಳ ಆಗರವಾಗಿರುವ ಮೇಲ್ಮಣ್ಣು ಸವೆತಕ್ಕೆ ತುತ್ತಾಗಿ ಬರಿದಾದ ಒರಟಾದ ಮಣ್ಣು ಸಸ್ಯಗಳ ಬೆಂಬಲಕ್ಕೆ ಉಳಿಯುತ್ತದೆ. ನಮ್ಮ ದೇಶದಲ್ಲಿ ಬೆಳೆಯ ಇಳುವರಿಯನ್ನು ಹೆಚ್ಚಿಸಲು ಸಾಧ್ಯವಾಗದಿರುವ ಪ್ರಮುಖ ಕಾರಣಗಳಲ್ಲಿ ನೀರಿನ ಅಭಾವವೂ ಒಂದು. ಮಣ್ಣಿನ ಸವೆತವು ಬರ ಮತ್ತು ಪ್ರವಾಹಕ್ಕೆ ನಾಂದಿ ಹಾಡುತ್ತದೆ. ಮಣ್ಣಿನ ಕಣಗಳು ಕೆರೆ, ನದಿ, ನಾಲೆಗಳಲ್ಲಿ ಶೇಖರಣೆಯಾಗಿ ಅಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿ ತಗ್ಗು ಪ್ರದೇಶಗಳಲ್ಲಿ ನೆರೆ ಕಂಡು ಬರಬಹುದು. ಅರಣ್ಯನಾಶದಿಂದ ಮೊದಲ ಮುಂಗಾರಿಗೆ ಮೇಲ್ಮಣ್ಣು ಸವೆತಕ್ಕೆ ತುತ್ತಾಗಿ ಅಪಾರ ನಷ್ಟ ಉಂಟಾಗುತ್ತದೆ. ಹಾಗೆ ಭೂಮಿಯ ಮೇಲೆ ಮರಳಿನ ಶೇಖರಣೆಯಾಗಬಹುದು. ಕೃಷಿಗೆ ಬಳಸುವ ಗೊಬ್ಬರ ಮತ್ತು ಕೀಟನಾಶಕಗಳು ಕೆಲವು ವಿಷಯುಕ್ತ ರಾಸಾಯನಿಕಗಳನ್ನು ಒಳಗೊಂಡಿದೆ. ಇವು ಕೂಡ ಮೇಲ್ಮಣ್ಣಿನ ಜೊತೆ ಕೊಚ್ಚಿ ನೀರಿನ ಮೂಲಗಳನ್ನು ಕಲುಷಿತಗೊಳಿಸಿ ಜಲಜೀವಿಗಳಿಗೆ ಮಾರಕವಾಗುತ್ತವೆ. ಮಣ್ಣಿನ ಸವಕಳಿಯನ್ನು ತಡೆಯಲು ಕೆಲವು ಸಂರಕ್ಷಣಾ ವಿಧಾನಗಳು: ಮಣ್ಣಿನ ಸುಧಾರಣೆ ಮತ್ತು ಪುನಶ್ಚೇತನವು ಮಣ್ಣಿನ ಭೌತಿಕ, ರಾಸಾಯನಿಕ ಹಾಗೂ ಜೈವಿಕ ಕ್ರಿಯೆಗಳಿಂದ ಮಾತ್ರ ಸಾಧ್ಯ. ಕೆಲವು ಸಂರಕ್ಷಣಾ ವಿಧಾನಗಳಿಂದ ಮಣ್ಣಿನ ಸವಕಳಿಯನ್ನು ತಡೆಯಬಹುದಾಗಿದೆ. ಮುಚ್ಚಳಿಕೆ ವಿಧಾನಗಳು: ಈ ವಿಧಾನ ಮಣ್ಣಿನ ಮೇಲೆ ಮಳೆಯ ಹನಿಗಳಿಂದ ಉಂಟಾಗುವಂತಹ ಹಾನಿಕಾರಕ ಪರಿಣಾಮಗಳಿಂದ ಮಣ್ಣನ್ನು ರಕ್ಷಿಸುತ್ತದೆ. ಅಲ್ಲದೆ ಮಣ್ಣಿನ ತೇವಾಂಶವನ್ನು ಕಾಪಾಡುತ್ತದೆ. ಕಳೆಗಳನ್ನು ಕಡಿಮೆ ಮಾಡಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವಲ್ಲಿ ಇದು ಯಶಸ್ವಿಯಾಗಿದೆ. ಹೊದಿಕೆ ವಿಧಾನ: ಬೆಳೆಯ ನಡುವಲ್ಲಿರುವಂತಹ ಮಣ್ಣಿಗೆ ಹುಲ್ಲು, ಎಲೆಗಳು, ಭತ್ತದ ಹೊಟ್ಟು ಮುಂತಾದ ಸಾವಯವ ವಸ್ತುವಿನಿಂದ ಪದರಗಳಾಗಿ ಮುಚ್ಚಬಹುದು. ಇಂತಹ ಹೊದಿಕೆಯು ನೆಲವನ್ನು ಮುಚ್ಚಿಕೊಂಡಿರುವುದರಿಂದ ಮಳೆಹನಿಯು ನೇರವಾಗಿ ಹೊದಿಕೆ ಮೇಲೆ ಬಿದ್ದು ನಂತರ ನೆಲಕ್ಕೆ ತೊಟ್ಟಿಕ್ಕಿ ಸಾಕಷ್ಟು ಇಂಗುವಂತೆ ಮಾಡಿ ಹರಿದು ಹೋಗುವ ನೀರಿನ ಪ್ರಮಾಣವನ್ನು ನಿಯಂತ್ರಿಸುತ್ತದೆ. ಸೆಣಬು, ದೈಂಚ, ಹೊಂಗೆ, ಗ್ಲಿರಿಸೀಡಿಯ ಮುಂತಾದ ಹಸಿರೆಲೆ ಗೊಬ್ಬರ ಗಿಡಗಳನ್ನು 1-2 ತಿಂಗಳ ಮುಂಚೆ ಬೆಳೆಸಿ ಮುಚ್ಚಳಿಕೆಯಾಗಿ ಬಳಸಬಹುದು. ಮಿಶ್ರ ಬೆಳೆ ಪಾಲಿಸುವುದರಿಂದ ಕೂಡ ಮಣ್ಣಿನ ಸವೆತವನ್ನು ಕಡಿಮೆ ಮಾಡಬಹುದು. ಗಾಳಿ ತಡೆಗಳನ್ನು ನೀಡುವುದರಿಂದ ಬಲವಾದ ಗಾಳಿಯನ್ನು ತಡೆಗಟ್ಟಿ ಗಾಳಿ ಸವೆತದ ಪರಿಣಾಮಗಳನ್ನು ಕಡಿಮೆ ಮಾಡಿ ಸವಕಳಿಯನ್ನು ತಡೆಗಟ್ಟಬಹುದಾಗಿದೆ. ಸಮಪಾತಳಿಯಲ್ಲಿ ಬೆಳೆ ನೆಡುವುದು. ಇಳಿಮೇಡುಗಳಲ್ಲಿ ಇಳಕಲಿಗೆ ಅಡ್ಡಲಾಗಿ ಉಳುಮೆ ಮಾಡಿ ಆ ಉಳುಮೆಯ ಗೆರೆಯಲ್ಲಿ ಬೆಳೆ ಇಡುವುದರಿಂದ ಮಳೆಯ ನೀರು ಸಾಕಷ್ಟು ಇಂಗಿ ಹರಿದು ಹೋಗುವ ನೀರನ್ನು ತಡೆಯುವುದಲ್ಲದೆ ಭೂ ಸವಕಳಿಯನ್ನು ನಿಯಂತ್ರಿಸುತ್ತದೆ. ಸಾವಯವ ಗೊಬ್ಬರದ ಬಳಕೆ ಕೂಡ ಮಣ್ಣಿನ ಸವಕಳಿಯನ್ನು ತಡೆಯುತ್ತದೆ. ಸಾವಯವ ಗೊಬ್ಬರಗಳಾದ ದನದ ಸಗಣಿ ಗೊಬ್ಬರ, ಕಾಂಪೋಸ್ಟ್ ಹಾಗೂ ಎರೆಹುಳು ಗೊಬ್ಬರಗಳ ಬಳಕೆಯು ಮಣ್ಣಿನ ಕಣಗಳನ್ನು ಒಂದುಗೂಡಿಸುವ ಮೂಲಕ ಮಣ್ಣಿನ ಕೊರೆತಕ್ಕೆ ಪ್ರತಿರೋಧ ಉಂಟುಮಾಡುತ್ತದೆ. ಮಣ್ಣಿನಲ್ಲಿರುವ ಸೂಕ್ಷ್ಮಾಣುಜೀವಿಗಳ ಉಳಿವಿಗೆ ಮಣ್ಣಿನಲ್ಲಿರುವಂತಹ ಸಾವಯವ ವಸ್ತು ಮೂಲ ಕಾರಣವಾಗಿದೆ. ಈ ಸೂಕ್ಷ್ಮಾಣುಜೀವಿಗಳು ಸ್ರವಿಸುವ ನೀರಿನಂತಹ ಸ್ರವಿಕೆಗಳು ಮಣ್ಣಿನ ಕಣಗಳನ್ನು ಒಗ್ಗೂಡಿಸಿ ಹೆಚ್ಚು ತೇವಾಂಶವನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಕೃಷಿ ಭೂಮಿಯಲ್ಲಿ ಒಂದೇ ಬೆಳೆ ನಿರಂತರವಾಗಿ ಬೆಳೆಯುವುದರಿಂದ ಮಣ್ಣಿನಲ್ಲಿರುವ ಪೋಷಕಾಂಶಗಳು ಹಾಗೂ ಸಾವಯವ ವಸ್ತು ಬರಿದಾಗುತ್ತದೆ. ಆದ್ದರಿಂದ ಆಳವಾದ ಬೇರುಗಳನ್ನು ಹೊಂದಿರುವ ದಟ್ಟವಾಗಿ ಬೆಳೆಯುವ ಸವೆತ ನಿರೋಧಕ ಬೆಳೆಗಳನ್ನು ಬೆಳೆಯುವುದು ಅಗತ್ಯವಾಗಿದೆ. ಸಾಮಾನ್ಯವಾಗಿ ದ್ವಿದಳ ಧಾನ್ಯಗಳ ಬೆಳೆಗಳು ಹಾಗೂ ಹುಲ್ಲು ಸವೆತ ನಿರೋಧಕ ಗುಣವನ್ನು ಹೊಂದಿರುತ್ತದೆ. ಇವುಗಳನ್ನು 2 ವರ್ಷಗಳಿಗೊಮ್ಮೆ ಬೆಳೆಯುವುದು ಅಗತ್ಯ. ದ್ವಿದಳ ಧಾನ್ಯದ ಎಲೆಗಳು ಮಳೆ ಹನಿಗಳು ಭೂಮಿಗೆ ಬಂದು ಅಪ್ಪಳಿಸುವ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ. ಇವಿಷ್ಟಲ್ಲದೆ ಬೆಳೆಗೆ ಮುಖ್ಯವಾಗಿ ಬೇಕಾಗುವಂತಹ ಸಾರಜನಕವನ್ನು ಕೂಡ ಒದಗಿಸುತ್ತದೆ. ಕೆಲವು ಯಾಂತ್ರಿಕ ರಚನೆಗಳು ಮಳೆ ನೀರನ್ನು ಭೂಮಿಯಲ್ಲಿ ಇಂಗಲು ಮತ್ತು ಹರಿಯುವ ನೀರಿನ ವೇಗವನ್ನು ಕಡಿಮೆ ಮಾಡಲು ಸಹಾಯವಾಗುತ್ತವೆ. ಕೃಷಿ ಹೊಂಡಗಳು. ಈ ಮೇಲೆ ತಿಳಿಸಿದ ಎಲ್ಲಾ ಪದ್ಧತಿಗಳನ್ನು ಕೈಗೊಂಡರೂ ಕೂಡ 25-45% ಪ್ರಮಾಣದ ಮಳೆಯ ನೀರು ಹರಿದು ನಷ್ಟವಾಗುತ್ತದೆ. ಅಂದಾಜು 4-5 ಹೆಕ್ಟೇರ್ಗೆ ಒಂದರಂತೆ 30 ಮೀಟರ್ ಉದ್ದ, 10 ಮೀಟರ್ ಅಗಲ ಮತ್ತು 3 ಮೀಟರ್ ಆಳದ ಕೃಷಿ ಹೊಂಡಗಳನ್ನು ನಿರ್ಮಿಸುವುದು ಲಾಭದಾಯಕ. ಮಣ್ಣಿನ ಆರೋಗ್ಯದ ಗುಣಮಟ್ಟ ಕಾಪಾಡುವುದು, ಸುಸ್ಥಿರ ಸಂಪನ್ಮೂಲಗಳ ಬಳಕೆ ಇಂದಿನ ನಿರಂತರ ಕೃಷಿ ಹಾಗೂ ವೇಗವಾಗಿ ಬೆಳೆಯುತ್ತಿರುವ ಯುಗಗಳಲ್ಲಿ ಒಂದು ಮಹತ್ತರವಾದ ಸವಾಲಾಗಿದೆ. ಮಣ್ಣಿನ ಆರೋಗ್ಯದ ಪ್ರಾಮುಖ್ಯತೆಯನ್ನು ಕೇವಲ ರೈತರಿಗೆ ಅಷ್ಟೇ ಸೀಮಿತವಾಗಿರಿಸದೆ ಸಾರ್ವಜನಿಕರಲ್ಲಿ ಕೂಡ ಇದರ ಬಗ್ಗೆ ಜಾಗೃತಿ ಮೂಡಿಸಬೇಕು. ರೈತರಿಗೆ ಸಲಹೆ ಪ್ರಸಾರವಾಯಿತು. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ, ಸಮಯ 7:20:49. ಕೇಳಿ ಸಂಭಾಳಿಸುತ್ತಾ ಸಾಗೋಣ ಬಾಳಪಥದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ. ಬಾಳಪಥದಲ್ಲಿ ಸಂಭಾಳಿಸುತ್ತ ಸಾಗೋಣ ಬಾಳಪಥದಲ್ಲಿ ಸಂಭಾಳಿಸುತ್ತ ಹೋಗಿ ಜೀವನದ ಹಾದಿ. ನಮಸ್ಕಾರ ಗೆಳೆಯರೇ, ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ವತಿಯಿಂದ ಪ್ರಸ್ತುತಪಡಿಸಲಾಗುತ್ತಿರುವಂತಹ ಕಾರ್ಯಕ್ರಮ ಸಂಭಾಳಿಸುತ್ತಾ ಹೋಗಿ ಜೀವನದ ಹಾದಿ. ಇದರಲ್ಲಿ ತಮಗೆಲ್ಲರಿಗೂ ಸ್ವಾಗತ. ಈ ವಿಭಾಗದ ವತಿಯಿಂದ ಸಮಾಜ ಕಲ್ಯಾಣದ ಅನೇಕ ಯೋಜನೆಗಳನ್ನು ನಡೆಸಲಾಗ್ತಾ ಇದೆ. ಇವುಗಳಲ್ಲಿ ಸಮಾಜದಲ್ಲಿ ದುರ್ಬಲ ವರ್ಗದವರಿಗೆ ಆರ್ಥಿಕವಾಗಿ ಸಹಾಯವನ್ನ ಮಾಡಲಾಗುತ್ತೆ. ಮಾತ್ರವಲ್ಲ, ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಹಿಂದುಳಿದಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಹಾಸ್ಟೆಲ್ ಸೌಲಭ್ಯಗಳನ್ನು ಕೂಡ ಒದಗಿಸಲಾಗುತ್ತೆ. ಎಲ್ಲಾ ಗೆಳೆಯರಿಗೂ ನಮಸ್ಕಾರ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ವತಿಯಿಂದ ಟ್ರಾನ್ಸ್ಜೆಂಡರ್ ಕಲ್ಯಾಣದ ಜೊತೆಗೆ ಭಿಕ್ಷಾವೃತ್ತಿ ತಡೆಯಲು ಮಹತ್ವಪೂರ್ಣ ಕೆಲಸಗಳನ್ನು ಮಾಡಲಾಗುತ್ತಿದೆ. ಅಷ್ಟೇ ಅಲ್ಲ, ನಶಾಮುಕ್ತ ಭಾರತ ಅಭಿಯಾನ ಹಾಗೂ ಹಿರಿಯ ನಾಗರಿಕರ ಸುರಕ್ಷತೆ ಆರೈಕೆ ಖಚಿತಪಡಿಸಲು ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ ಅಗ್ರಪಾತ್ರ ವಹಿಸುತ್ತಿದೆ. ಈ ಸರಣಿಯಲ್ಲಿ ಹಿರಿಯ ನಾಗರಿಕರಿಗಾಗಿ ಕಲ್ಯಾಣದ ರಾಷ್ಟ್ರೀಯ ವಯಸ್ಸು ಯೋಜನೆ ಪ್ರಾರಂಭಿಸಲಾಗಿದೆ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ವತಿಯಿಂದ ಈ ಯೋಜನೆ ಹಿರಿಯ ನಾಗರಿಕರಿಗೆ ಬಹಳ ಸಹಾಯವನ್ನ ಮಾಡ್ತಾ ಇದೆ, ಆಸರೆಯಾಗಿದೆ. ಅದು ಕೂಡ ಹೆಚ್ಚುತ್ತಿರುವಂತಹ ವಯಸ್ಸಿನಿಂದಾಗಿ ಶಾರೀರಿಕವಾಗಿ ತೊಂದರೆಗಳನ್ನ ಎದುರಿಸುತ್ತಾ ದುರ್ಬಲವಾಗಿರುವಂತಹ ಜನರಿಗಾಗಿ. ಆದರೆ ಹಿರಿಯ ನಾಗರಿಕರು ಹಣದ ಕೊರತೆಯಿಂದಾಗಿ ತಮಗೆ ಬೇಕಾದ ಅಗತ್ಯ ವಸ್ತುಗಳನ್ನು ಖರೀದಿಸುವುದು ಸಾಧ್ಯವಾಗುವುದಿಲ್ಲ. ಕಿವಿಗಾಗಿ ಶ್ರವಣ ಮೆಷಿನು, ವಾಕಿಂಗ್ ಸ್ಟಿಕ್, ವೀಲ್ ಚೇರ್, ನಕಲಿ ದವಡೆ, ಎಲ್ಬೋ ಕ್ರೆಚಸ್, ಟ್ರೈಪಾಡ್ಸ್, ಕ್ವಾಡ್ ಪೋಡ್ ಇತ್ಯಾದಿ. ಈ ಸಹಾಯಕ ಉಪಕರಣಗಳ ಅಭಾವದಿಂದಾಗಿ ಇವರಿಗೆ ದೈನಂದಿನ ಕೆಲಸ ಮಾಡುವುದಕ್ಕೆ ಬಹಳ ತೊಂದರೆ ಆಗ್ತಿತ್ತು. ತಮ್ಮ ಸಣ್ಣ ಪುಟ್ಟ ಕೆಲಸಗಳಿಗಾಗಿ ಅವರು ಮನೆಯ ಇನ್ಯಾವುದೋ ಸದಸ್ಯರನ್ನ ಅವಲಂಬಿಸಬೇಕಾದಂತಹ ಪರಿಸ್ಥಿತಿ ಇರುತ್ತಿತ್ತು. ಅಂತಹವರು ಬಡತನ ರೇಖೆಗಿಂತ ಕಡಿಮೆ ಇದ್ರೆ ಅವರ ಜೀವನವನ್ನ ಸಾಗಿಸುವುದಕ್ಕಾಗಿ ಹಾಗೂ ಹಿರಿಯ ನಾಗರಿಕರಿಗೆ ಸಹಾಯವನ್ನ ಮಾಡುವುದಕ್ಕಾಗಿ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ ರಾಷ್ಟೀಯ ವಯೋಶ್ರೀ ಯೋಜನಾ 2017 ಆರಂಭಿಸಿದೆ. ಹಣಕಾಸು ವರ್ಷ 2020-21 ಈ ಯೋಜನೆ ಬಡತನ ರೇಖೆಗಿಂತ ಕೆಳಗಿರುವಂತಹ ವೃದ್ಧರಿಗೆ ಮಾತ್ರವಲ್ಲ, 15,000 ಮಾಸಿಕ ಆದಾಯ ಕಡಿಮೆ ಇರುವವರಿಗೂ ಕೂಡ ಲಾಭ ಪ್ರಯೋಜನವನ್ನು ಒದಗಿಸ್ತಾ ಇದೆ. ಇದು ಬಹಳ ಒಳ್ಳೆಯ ಯೋಜನೆ, ಏಕೆಂದರೆ ವೃದ್ಧರ ದೈನಂದಿನ ಜೀವನದಲ್ಲಿ ಬಹಳ ತೊಂದರೆಗಳು ಬರ್ತಿವೆ. ನಮ್ಮ ಇಂದಿನ ಎಪಿಸೋಡ್ ಇನ್ನು ಹಿರಿಯರು ಕೂಡ ಗೌರವದಿಂದ ಬದುಕಬಹುದು, ಈ ಕಾರ್ಯಕ್ರಮ ಇಂತಹ ಜನರಿಗಾಗಿ ಸಮರ್ಪಿತವಾಗಿದೆ. ಗೆಳೆಯರೇ, ನಿಮ್ಮಲ್ಲಿ ಒಂದು ವಿನಂತಿ. ಈ ಕಾರ್ಯಕ್ರಮದ ಕೊನೆಯಲ್ಲಿ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತಹ ಒಂದು ಪ್ರಶ್ನೆಯನ್ನ ಕೇಳ್ತೀವಿ. ಸರಿಯಾದ ಉತ್ತರ ಬರೆದವರಿಗೆ ಸಿಗಬಹುದು 200 ರೂಪಾಯಿಗಳ ನಗದು ಬಹುಮಾನ. ಹಾಗಾಗಿ ಈ ಕಾರ್ಯಕ್ರಮವನ್ನ ಗಮನ ಕೊಟ್ಟು ಕೇಳಿ. ಸರಿ, ಪ್ರಾರಂಭ ಮಾಡೋಣ ಇಂದಿನ ಎಪಿಸೋಡ್. ಬಂದೆ ಮಾವ, ಒಂದ್ ನಿಮಿಷ ನನ್ನ ಕೈ ಹಿಡ್ಕೊಳ್ಳಿ, ಕೂರಿಸ್ತೇನೆ ನಿಮ್ಮನ್ನು. ಎಲ್ಲಾದ್ರೂ ಬಿದ್ದು ಬಿಟ್ರೆ ಆಮೇಲೆ ತೊಂದ್ರೆ ಬೇರೆ. ನಿಜ ಹೇಳ್ತಿದ್ಯಮ್ಮ, ಕಣ್ಣಿಲ್ಲ ಅಂದ್ರೆ ಈ ಜಗತ್ತೇ ಕಾಣೋದಿಲ್ಲ, ಯಾವಾಗ್ಲೂ ಎಡವು ಬೇಕಾಗತ್ತೆ. ನರೇಶ್ ಬರ್ಲಿಲ್ವೇನಮ್ಮ ಇನ್ನು ಕೂಡ? ರಾತ್ರಿ ಬರೋದು ತಡವಾಗುತ್ತೆ ಅಂತಿದ್ರು. ಅದ್ಯಾಕೋ ಅಂತ ಕೆಲ್ಸ ಏನ್ ಬಂತವನಿಗೆ ರಾತ್ರಿ ತಡವಾಗಿ ಬರುವಂತದ್ದು? ರಾತ್ರಿ ಎಲ್ಲ ಕೆಲಸ ಮಾಡಿ ಹಣ ಕೂಡಿ ಹಾಕ್ಬೇಕು ಅಂತಿದ್ರು. ನಿಮ್ಮ ಕನ್ನಡಕ ಮಾಡಿಸ್ಬೇಕಲ್ಲ. ಆ ಕನ್ನಡಕ ಬಹಳ ದುಬಾರಿ ಆಗತ್ತಮ್ಮ, ನಮ್ಮಂತಹ BPL ಕುಟುಂಬದವರಿಗೆ 2 ಹೊತ್ತಿನ ಅನ್ನ ಸಿಕ್ಕಿದ್ರೆ ಅದೇ ಬಹಳ ದೊಡ್ಡದು. ಆದ್ರೆ ಇನ್ನೂ ಅದು ಕಷ್ಟ ಏನು ಆಗುದಿಲ್ಲಪ್ಪ. ಅರೆ ಬಂದ್ಬಿಟ್ಟಿಯ ನರೇಶ, ನಿನ್ನ ಹೆಂಡತಿ ಹೇಳ್ತಿದ್ಲು ನೀನು ಬರೋದು ರಾತ್ರಿ ತಡ ಆಗಬಹುದು ಅಂತ. ಹೌದಪ್ಪ, ಅವಳು ಹೇಳ್ತಿದ್ದದ್ದು ನಿಜ. ಆದ್ರೆ ನಿಮ್ಮ ಕನ್ನಡಕ ಮಾಡಿಸೋದಕ್ಕೆ ನಾನಿನ್ನು ತಡರಾತ್ರಿವರೆಗೆ ದುಡಿಬೇಕಾಗಿಲ್ಲಪ್ಪ. ಯಾಕೋ, ನಿನಗೇನಾದ್ರೂ ಲಾಟ್ರಿ ಗಿಟ್ರಿ ಬಂತೇನು? ಲಾಟ್ರಿ ಅಲ್ಲಪ್ಪ, ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ ಇದರ ಅಡಿಯಲ್ಲಿ ಬರುವಂತಹ ರಾಷ್ಟೀಯ ವಯೋಶ್ರೀ ಯೋಜನೆ ಅಡಿಯಲ್ಲಿ ನಮ್ಮ ಈ ಕೇರಿಯಲ್ಲಿಯೂ ಕೂಡ ಶಿಬಿರವನ್ನ ಏರ್ಪಡಿಸಿದ್ದಾರೆ. ಅದರಿಂದ ನಮಗೇನು ಪ್ರಯೋಜನ ಇದೆಯಪ್ಪ? ಇದೆಯಪ್ಪ, ತುಂಬಾ ಪ್ರಯೋಜನ ಇದೆ. ಆ ಶಿಬಿರದಲ್ಲಿ BPL ಕಾರ್ಡ್ನವರಿಗೆ, ಹಿರಿಯ ವೃದ್ಧರಿಗೆ ಕನ್ನಡಕ, ಕಿವಿಯ ಮಷೀನ್, ವಾಕಿಂಗ್ ಸ್ಟಿಕ್, ವೀಲ್ ಚೇರ್ ಮತ್ತೆ ನಕಲಿ ದವಡೆ ಇವುಗಳನ್ನೆಲ್ಲ ಒದಗಿಸುವಂತಹ, ಅಂದ್ರೆ ಉಚಿತವಾಗಿ ಒದಗಿಸುವಂತಹ ಅವಕಾಶ ಇದೆ. ತಿಳಿತಾ? ಅರೆ ವಾ, ಇದಂತೂ ಬಡವರಿಗಾಗಿ ಸರ್ಕಾರದ ಬಹಳ ದೊಡ್ಡ ಪ್ರಯೋಜನದ ಯೋಜನೆ ಆಯ್ತಪ್ಪ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ ರಾಷ್ಟೀಯ ವಯೋಶ್ರೀ ಯೋಜನೆಯ ಅಡಿಯಲ್ಲಿ ದೇಶದ ವೃದ್ಧ ನಾಗರಿಕರಿಗಾಗಿ ಆಯಾ ಸಮಯದಲ್ಲಿ ದೇಶದಲ್ಲಿ ಇಂತಹ ಶಿಬಿರಗಳನ್ನು ಆಯೋಜಿಸುತ್ತಿದೆ. ಈ ಶಿಬಿರಗಳ ಯೋಗ್ಯ ಡಾಕ್ಟರ್ಸ್ನ ಮೇಲುಸ್ತುವಾರಿಯಲ್ಲಿ ಚಿಕಿತ್ಸಾ ಸಹಾಯಕ ಉಪಕರಣ ಅಂದರೆ ಕನ್ನಡಕ, ಕಿವಿಯ ಮೆಷಿನ್, ವಾಕಿಂಗ್ ಸ್ಟಿಕ್, ವೀಲ್ಚೇರ್, ನಕಲಿ ಹಲ್ಲು, ಎಲ್ಬೋ ಕ್ರೆಚಸ್, ಟ್ರೈಪಾಡ್ಸ್, ಕ್ವಾಡ್ಪೋರ್ಟ್ ಮುಂತಾದವನ್ನು ಬಿಪಿಎಲ್ ಕಾರ್ಡ್ ಹೊಂದಿರುವ ಹಿರಿಯರಿಗೆ ಅಂದರೆ ತಿಂಗಳ ಆದಾಯ 15,000 ಕಡಿಮೆ ಇರುವವರಿಗೆ ಉಚಿತವಾಗಿ ನೀಡಲಾಗುತ್ತೆ. ನೆನಪಿಡಿ, ಈ ಯೋಜನೆಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಬೇಕು ಅಂತಿದ್ರೆ ಬಿಪಿಎಲ್ ಕಾರ್ಡ್ ಅಥವಾ ಆದಾಯ ಪ್ರಮಾಣ ಪತ್ರ ಇರಬೇಕಾದ್ದು ಬಹಳ ಅಗತ್ಯ. ಯಾವುದೇ ದಾಖಲೆಗಳ ಪ್ರಕಾರ 60 ಹೆಚ್ಚು ವಯಸ್ಸಾದಂತವರು ಈ ಯೋಜನೆಯ ಪ್ರಯೋಜನ ಪಡ್ಕೋಬಹುದು. ಈ ಯೋಜನೆಯ ಇನ್ನೊಂದು ವಿಶೇಷತೆ ಅಂದ್ರೆ ಯಾವುದೇ ಬಡ ಹಿರಿಯ ನಾಗರಿಕರಿಗೆ ಒಂದಕ್ಕಿಂತ ಹೆಚ್ಚು ತೊಂದರೆಗಳಿದ್ದರೆ ಅವರ ಪ್ರತಿಯೊಂದು ತೊಂದರೆಗೂ ಬೇರೆ ಬೇರೆ ಯಂತ್ರಗಳನ್ನು ಕೊಡಲಾಗುತ್ತೆ. ಅಂದ್ರೆ ಕನ್ನಡಕ ಮಾತ್ರ ಅಲ್ಲದೆ ಯಾರಿಗಾದ್ರೂ ವೀಲ್ಚೇರ್ ಬೇಕಾಗಿದ್ರೆ ಅವರಿಗೆ ಅದನ್ನು ಕೊಡಲಾಗುತ್ತೆ. ನಿಜಕ್ಕೂ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ಬಹಳ ಉತ್ತಮವಾದಂತಹ ಯೋಜನೆ ಇದು. ಇದರಿಂದ ಬಡ ವೃದ್ಧರು ಪ್ರಯೋಜನವನ್ನ ಪಡ್ಕೊಳ್ಬಹುದು. ಮಗ ನರೇಶ, ಈ ಕನ್ನಡಕ ಹಾಕೊಂಡು ನನಗೆ ಈಗ ನನ್ನ ಕಣ್ಣುಗಳು ಮತ್ತೆ ಬಂದ ಹಾಗೆ ಅನಿಸ್ತಾ ಇವೆಯಪ್ಪ. ಎಲ್ಲವೂ ಕೂಡ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇನ್ನು ನನ್ನೆಲ್ಲ ಕೆಲಸಗಳನ್ನ ನಾನೇ ಸ್ವತಃ ಮಾಡಿಕೊಳ್ಳಬಹುದು. ಯಾರ ಆಸರೆ ಅಗತ್ಯವೂ ಇನ್ನಿಲ್ಲಪ್ಪ. ಹೆಜ್ಜೆ ಹೆಜ್ಜೆಗೂ ನಾನು ಎಡವುವ ಪ್ರಶ್ನೆಯೇ ಇರೋದಿಲ್ಲ ಇನ್ನು. ಹೌದಪ್ಪ, ಎಲ್ಲ ದೇವ್ರ ದಯ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗಕ್ಕೆ ಬಹಳ ಬಹಳ ಧನ್ಯವಾದ. ಈ ಅದ್ಭುತ ಯೋಜನೆ ಬಗ್ಗೆ ಇನ್ನೊಂದು ವಿಚಾರ, ಈ ಯೋಜನೆಯಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಮಹಿಳೆಗೂ 30% ಮೀಸಲಾತಿ ನೀಡಲಾಗಿದೆ. ಅಂದ್ರೆ ಈ ಯೋಜನೆಯಲ್ಲಿ ವೃದ್ಧ ಪುರುಷರ ಜೊತೆ ವೃದ್ಧ ಮಹಿಳೆಯರಿಗೂ ಕೂಡ ಪೂರ್ತಿ ಲಾಭ ಸಿಗುತ್ತೆ. ಗೆಳೆಯರೆ, ಸರ್ಕಾರ ಒದಗಿಸುವ socialjustice.nic.in ವಯಶ್ರೀ ಯೋಜನೆಯ ಎಲ್ಲಾ ಮಾಹಿತಿಗಳು ಲಭ್ಯವಿವೆ. ನಿಮ್ಮ ಅಕ್ಕಪಕ್ಕ ಅಥವಾ ನಿಮ್ಮ ತಿಳುವಳಿಕೆಯಲ್ಲಿ ಯಾವುದೇ ಹಿರಿಯರು ವೃದ್ಧ ನಾಗರಿಕರು ಇಂತಹ ಉಪಕರಣಗಳನ್ನು ಬಯಸಿದೆ ಆದರೆ ಈ ವೆಬ್ಸೈಟ್ socialjustice.nic.in ನಲ್ಲಿ ನೀವು ಮಾಹಿತಿಯನ್ನ ಒದಗಿಸಿ ಅವರಿಗೆ ಸಹಾಯ ಮಾಡಬಹುದು. ಸರಿ ಗೆಳೆಯರೇ, ಈಗ ಸಮಯ ಸ್ವಲ್ಪ ಮನೋರಂಜನೆಗಾಗಿ ಕೇಳಿ ಈ ಹಾಡು. ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ. ನನ್ನ ಜೊತೆ ನಿನ್ನ ಕಥೆ ಬೇರೊಂದು. ಗೆಳೆಯರೇ, ಸಂಬಾಳಿಸುತ್ತಾ ಹೋಗಿ ಜೀವನದ ಹಾದಿ ಕಾರ್ಯಕ್ರಮದ ಕುರಿತು ಏನೇ ಸಲಹೆಗಳಿದ್ದರೆ, ಯೋಜನೆಗೆ ಸಂಬಂಧಿಸಿದ ಮಾಹಿತಿ ಬೇಕಾಗಿದ್ರೆ ನಮಗೆ ಪತ್ರ ಬರೆಯಿರಿ. ಜಾಯಿಂಟ್ ಸೆಕ್ರೆಟರಿ, ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ, ಶಾಸ್ತ್ರಿ ಭವನ, ಹೊಸದೆಹಲಿ 1100001. ಇಂದಿನ ಪ್ರಶ್ನೆ: ರಾಮಕೃಪಾಲ್ಗೆ ಕನ್ನಡಕ ಬೇಕಾಗಿತ್ತೋ ಅಥವಾ ಕಿವಿಯ ಮೆಷಿನು ಬೇಕಾಗಿತ್ತೋ? ಪ್ರಶ್ನೆ ಕೇಳಿ, ರಾಮಕೃಪಾಲ್ಗೆ ಕನ್ನಡಕ ಬೇಕಾಗಿತ್ತು ಅಥವಾ ಕಿವಿಯ ಮಷೀನ್ ಬೇಕಾಗಿತ್ತು? ನಮ್ಮ ವಿಳಾಸ: ಸಂಬಾಳಿಸುತ್ತಾ ಹೋಗಿ ಜೀವನದ ಹಾದಿ, ಎಪಿಸೋಡ್ ನಂಬರ್ 75, ಪೋಸ್ಟ್ ಬಾಕ್ಸ್ ನಂಬರ್ 10745, ಪೋಸ್ಟ್ ಆಫೀಸ್ ರೋಹಿಣಿ, ಸೆಕ್ಟರ್ 7, ದೆಹಲಿ 11085. ವಿಳಾಸವನ್ನ ಮತ್ತೊಮ್ಮೆ ಕೇಳಿ: ಸಂಬಾಳಿಸುತ್ತಾ ಹೋಗಿ ಜೀವನದ ಹಾದಿ, ಎಪಿಸೋಡ್ ನಂಬರ್ 75, ಪೋಸ್ಟ್ ಬಾಕ್ಸ್ ನಂಬರ್ 10745, ಪೋಸ್ಟ್ ಆಫೀಸ್ ರೋಹಿಣಿ, ಸೆಕ್ಟರ್ 7, ದೆಹಲಿ 11085. ಗೆಳೆಯರೇ, ನೀವು ಉತ್ತರವನ್ನು ಇಮೇಲ್ ಮೂಲಕವೂ ನಮಗೆ ಕಳುಹಿಸಬಹುದು. ನಮ್ಮ ಇಮೇಲ್ ವಿಳಾಸ mosjsrp@gmail.com. ಇಮೇಲ್ ನಲ್ಲಿ ಎಪಿಸೋಡ್ ನಂಬರ್ ಅಗತ್ಯವಾಗಿ ಬರೆಯಿರಿ. ಹೌದು, ನಮ್ಮ ಇಮೇಲ್ ಐಡಿ ಬರ್ಕೊಳ್ಳಿ, mosjsrp@gmail.com. ಸರಿಯಾದ ಉತ್ತರ ನೀಡಿದವರಿಗೆ ಲಕ್ಕಿ ಡ್ರಾದ ಮೂಲಕ ಸಿಗಲಿದೆ 200 ಬಹುಮಾನ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ಕಾರ್ಯಕ್ರಮ ಸಂಭಾಳಿಸುತ್ತಾ ಹೋಗಿ ಜೀವನದ ಹಾದಿ. ಸರಿ ಗೆಳೆಯರೇ, ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲರಿಗೂ ನಮ್ಮ ನಮಸ್ಕಾರ. ಸಂಭಾಳಿಸುತ್ತಾ ಸಾಗೋಣ ಬಾಳಪಥದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಪ್ರಾಯೋಜಕರು ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ.